ಕುಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಸಮಯವಾಗಿದೆ 6:51. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ದಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ದಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಸಂಕ್ಷಿಪ್ತ ಕೃತಿ ನಮ್ಮಿ

ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-डिजिट अल्फा न्यूमेरिक HUID कोड देखकर ही खरीदारी करें. जागो ग्राहक जागो. उपभोक्ता मामले विभाग, भारत सरकार. ನಮಸ್ಕಾರ ಡಾಕ್ಟರ್ ಧನಪಾಲ್ ಅವರೇ. ನಮಸ್ಕಾರ. ನಮ್ಮ ಕೃಷಿಯಲ್ಲಿ ಈ ಕಳೆ ನಿಯಂತ್ರಣ ಬಹಳ ಮುಖ್ಯವಾದಂಥ ಒಂದು ಬೇಸಾಯ ಕ್ರಮ. ಖಂಡಿತ, ನಾವು ಸರಿಯಾಗಿ ಈ ಕಳೆಗಳನ್ನು ನಿರ್ವಹಣೆ ಮಾಡಲಿಲ್ಲ ಅಂದರೆ ಸಾಕಷ್ಟು ಇಳುವರಿಯನ್ನು ಕಳ್ಕೋಬೇಕಾಗತ್ತೆ. ಕೆಲವೊಂದು ಕಳೆಗಳು ವಾರ್ಷಿಕ ಕಳೆಗಳಾದರೆ ಇನ್ನೂ ಕೆಲವು ಬಹುವಾರ್ಷಿಕ ಕಳೆಗಳು ನಮ್ಮ ಜಮೀನಿನಲ್ಲೇ ನೆಲೆ ನಿಂತುಬಿಟ್ಟಿರ್ತವೆ. ಅಂತಹ ಕಳೆಗಳಲ್ಲಿ ಈ ಜೇಕು ಅಥವಾ ತುಂಗೆ ಮತ್ತೆ ಈ ಗರ್ಕಿಗಳು ಬಹಳ ಮುಖ್ಯವಾದಂಥವು. ಹೌದು, ಬಹಳ ನಮ್ಮ ರೈತ ಬಾಂಧವರಿಗೆ ತಲೆನೋವನ್ನು ಉಂಟು ಮಾಡುವಂಥ ಒಂದು ಕಳೆಗಳು ಅಂತಲೇ ಹೇಳ್ಬೋದು. ತಾವಿವತ್ತು ಈ ಒಂದು ಕಳೆಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಇನ್ನು ನಾವು ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಒಂದು ಭಾಗಕ್ಕೆ ಬಂದರೆ ಈ ತುಂಗೆ ಅಂತ ರೈತ ಬಾಂಧವರಿಗೆಲ್ಲ ಚಿರಪರಿಚಿತವಾದಂಥ ಒಂದು ಕಳೆ ಅಂತ ಹೇಳ್ಬೋದು. ಖಂಡಿತ, ಇದನ್ನು ಗೇಕು ಅಥವಾ ಜೇಕು ಅಂತ ಕೂಡ ಕರೀತಾರೆ. ಈ ಒಂದು ತುಂಗೆ ಹುಲ್ಲಿನ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಖಂಡಿತವಾಗಿ. ಯಾವಾಗ ಬೆಳೆ ಉತ್ಪಾದನೆ ಮಾಡ್ಲಿಕ್ಕೆ ಹೊರಟು ಅಂದಿನ ಕಾಲದಿಂದಲೂ ತುಂಗೆ ಅಥವಾ ಜೇಕು ಅಂತ ಏನು ಹೇಳ್ತೇವೆ, ಇದು ಸರ್ವೇ ಸಾಮಾನ್ಯವಾಗಿ ಬಂದಿರತಕ್ಕಂತ ಒಂದು ಬಹುವಾರ್ಷಿಕ ಕಳೆ. ಹಾಗಾಗಿ ಇದಕ್ಕೆ ನಾನಾ ಹೆಸರುಗಳಿದೆ. ಈಗಾಗಲೇ ನಾನು ಹೇಳ್ದಂಗೆ ಜೇಕು, ಕೆಲವೆಡೆ ಕೊನ್ನಾರಿಗಡ್ಡೆ ಅಂತಲೂ ಕರೀತಾರೆ, ಕರಿಸಣ್ಣ, ಜಂಬು ಹುಲ್ಲು, ಭದ್ರಮಸ್ತೆ ಅಂತ ಕರೀತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು. ಇದು ಒಂದು ಸೈಪರೇಸಿ ಅಂತ ಕುಟುಂಬಕ್ಕೆ ಸೇರ್ತಕ್ಕಂತ ಒಂದು ಹುಲ್ಲು ಜಾತಿ. ಇದನ್ನ ನಾವು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಒಂದು ಸೆಡ್ಜ್ ಅಂತ ಹೇಳ್ತೇವೆ. ರೈತ ಬಾಂಧವರು ತಿಳ್ಕೊಂಡಿರ್ಬೇಕು, ಕಳೆಗಳಲ್ಲಿ 3 ವಿಧ, ಒಂದು ಸೆಡ್ಜ್, ಇನ್ನೊಂದು ಹುಲ್ಲು ಜಾತಿ, ಇನ್ನೊಂದು ಅಗಲ ಜಾತಿಯ ಎಲೆಗಳು ಅಂತ. ದ್ವಿದಳ ಜಾತಿಗೆ ಸೇರಿದಂತ ಕಳೆಗಳು, ಅಗಲವಾದ ಎಲೆಗಳು. ಹೀಗಾಗಿ ಈ 3ರಲ್ಲಿ ಇದು ಮೊದಲನೇ ಜಾತಿಗೆ ಸೇರ್ತಕ್ಕಂತ ಒಂದು ಕಳೆ. ಇದರಲ್ಲಿ ಬೇಕಾದಷ್ಟು ಪ್ರಭೇದಗಳಿವೆ. ಸಾಮಾನ್ಯವಾಗಿ ನಮ್ಮಲ್ಲಿ ಯಥೇಚ್ಛವಾಗಿ ಕಂಡು ಬರತಕ್ಕಂಥದ್ದು ಇದು ಆಂಗ್ಲ ಭಾಷೆಯಲ್ಲಿ ಸೈಪ್ರಸ್ ಅಂತ ಕರೀತಾರೆ, ಸೈಪರಸ್ ರೊಟೆಂಡಸ್ ಅಂತ ಹೇಳಿ. ಈ ಒಂದು ಏನು ಸೈಪರಸ್ ರೊಟೆಂಡಸ್ ಇದೆ, ಇದು ಹೆಚ್ಚಾಗಿ ಎಲ್ಲಾ ಕಡೆ ಕಂಡು ಬರತಕ್ಕಂತ ಒಂದು ತುಂಗೆ. ಇದರಲ್ಲಿ ಬೇರೆ ಬೇರೆ ಪ್ರಭೇದಗಳು ಅಂತಂದ್ರೆ ಸೈಪರಸ್ ಬಲ್ಬೋಸಿಸ್, ಸೈಪರಸ್ ಡಿಫಾಮಿಸ್, ಸೈಪರಸ್ ಈರಿಯಾ, ಹೀಗೆ ಇತ್ಯಾದಿ ಪ್ರಭೇದಗಳು ಸಹ ಕಂಡು ಬಂದಿವೆ. ಇದು ಎಲ್ಲಾ ಕಡೆ ಹೆಚ್ಚಿಗೆ ಕಾಣ್ತಾ ಇದ್ರು, ಅಲ್ಲಲ್ಲಿ ಕೆಲವು ಪ್ರದೇಶಗಳಲ್ಲಿ ನಾವು ಇದನ್ನ ಗಮನಿಸಿದ್ದೇವೆ. ಅದು ಯಾವುದೇ ಜಾತಿ ಇರ್ಬೋದು, ಒಟ್ಟಾರೆ ಇದು ಒಂದು ಬಹುವಾರ್ಷಿಕ ಕಳೆ. ಆದ್ರಿಂದ ನಾವು ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇಟ್ಟು ನಮ್ಮ ಬೆಳೆ ಉತ್ಪಾದನೆ ಕೂಡ ನಿಗಾ ವಹಿಸೋದು ಬಹಳ ಸೂಕ್ತ. ಇನ್ನ ಈ ತುಂಗೆ ಹುಲ್ಲು ನಿಯಂತ್ರಣಕ್ಕೆ ತುಂಗೆ ಹುಲ್ಲಿನ ಜೀವನ ಚಕ್ರ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಖಂಡಿತ, ಅದರ ಒಂದು ವೈಶಿಷ್ಟ್ಯಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ, ಯಾಕೆಂದ್ರೆ ನಾವು ಯಾವುದೇ ಒಂದು ಕಳೆನ ನಾವು ನಿರ್ಮೂಲನೆ ಮಾಡಲಿಕ್ಕೆ ಹೊರಟಾಗ ಆ ಒಂದು ಕಳೆಯಲ್ಲಿ ಏನು ದೌರ್ಬಲ್ಯತೆ ಇದೆ ಅದನ್ನ ನಾವು ನೋಡಿ ಅದಕ್ಕೆ ಬಳಸ್ಕೊಂಡ್ರೆ ಅದಕ್ಕೆ ವಿವಿಧ ಕ್ರಮಗಳನ್ನು ಅನುಸರಿಸಿ ಅದನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಅದ್ರ ಜೀವನ ಚಕ್ರ ಹೇಳ್ಬೇಕು ಅಂತಂದ್ರೆ ತುಂಗೆ ಇಡೀ ಪ್ರಪಂಚದಲ್ಲೇ ಪಟ್ಟಿಯಾಗಿರ್ತಕ್ಕಂಥ 20 ಅತಿ ಕೆಟ್ಟ ಹಾಗೂ ಸಮಸ್ಯಾತ್ಮಕ ಕಳೆಗಳಲ್ಲಿ ಒಂದಾಗಿದೆ. ಅಂದ್ರೆ ತಾವೇ ರೈತ ಬಂದರು ಅರ್ಥ ಮಾಡ್ಕೋಬೇಕು ಇದರ ಹಾವಳಿ ಎಷ್ಟು ಮಟ್ಟಿಗಿದೆ ಮತ್ತೆ ಇದು ಎಷ್ಟು ಸಮಸ್ಯೆಯನ್ನ ನಮ್ಮ ಬೆಳೆ ಉತ್ಪಾದನೆಯಲ್ಲಿ ಕೊಡ್ತಾ ಇದೆ ಅಂತ. ಈ ರೈತ ಬಾಂಧವರಿಗೂ ಗೊತ್ತಿದೆ, ಈಗ ಖುಷ್ಕಿನಲ್ಲಿ ತರಿ ಭಾಗಾಯಿತು ಮತ್ತು ಬಂಜರು ಭೂಮಿ ಅಥವಾ ಬೀಡು ಜಮೀನುಗಳಲ್ಲೂ ಸಹ ಅತಿ ಕ್ಲಿಷ್ಟ ಸನ್ನಿವೇಶಗಳಲ್ಲೂ ಅಂದ್ರೆ ಬೆಳೆಗಳಿಗೆ ಏನು ಅಲ್ಪ ಸ್ವಲ್ಪ ತೇವಾಂಶ ಸಿಕ್ಕಿರೆ ಸಾಕು ಈ ಕಳೆ ಬೆಳೆದು ಅದರ ಜೀವನ ಚಕ್ರವನ್ನ ಸಂಪೂರ್ಣ ಮಾಡುವಂತ ಶಕ್ತಿ ಈ ಕಳೆಗಿದೆ. ಈಗಾಗಲೇ ಹೇಳ್ದಂಗೆ ಇದು ಬಹುವಾರ್ಷಿಕ ಕಳೆ. ಇದು ಸಾಮಾನ್ಯವಾಗಿ ಭೂಮಿಯಿಂದ ನೇರವಾಗಿ ಮೇಲಕ್ಕೆ 1.5 ಅಡಿಯಿಂದ 1 ಅಡಿಯವರೆಗೂ ಬೆಳೆಯುತ್ತೆ. ಅಷ್ಟು ಎತ್ತರ ನೇರವಾಗಿ ಬೆಳೀತಕ್ಕಂತ ಒಂದು ಕಳೆ. ಮತ್ತೆ ಈ ಭೂಮಿಯಲ್ಲಿರ್ತಕ್ಕಂಥ ಈ ಸಸ್ಯದ ಭಾಗಕ್ಕೆ ಲಶನ ಅಂತ ಹೇಳ್ತೇವೆ, ಅಂದ್ರೆ ಸಾಮಾನ್ಯವಾಗಿ ರೈತ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಗಡ್ಡೆಗಳು. ಭೂಮಿಯಲ್ಲಿ ಸಾಕಷ್ಟು ಗಡ್ಡೆಗಳ ಮುಖಾಂತರ ಇದು ತನ್ನ ಜೀವನ ಕ್ರಮವನ್ನು ನಡೆಸಿಕೊಂಡು ಸಂಪೂರ್ಣ ಮಾಡುತ್ತೆ. ಹಾಗಾಗಿ ಈ ಲಶನಗಳು ಅಥವಾ ಗಡ್ಡೆಗಳು ಒಂದಕ್ಕೊಂದು ಹೆಣದ್ಕೊಂಡು ಈ ಸರಪಳಿಯ ತರ ಸರಪಳಿ ತರ ಹೊಂದಿಕೊಂಡು ಸಾಮಾನ್ಯವಾಗಿ ನಾವು ಭೂಮಿಯ ಮೇಲಕ್ಕೆ ಎಲ್ಲಾ ಕಳೆಗಳು ಭೂಮಿಯ ಒಳಕ್ಕೆ ಅದು ತನ್ನ ಬೇರು ಮತ್ತೆ ಇದನ್ನ ಬಿಡಿಸಿ ಅದರ ಜೀವನ ಚಕ್ರ ಮಾಡ್ಕೊಂಡ್ರೆ ಇದು ಸಾಮಾನ್ಯವಾಗಿ ಭೂಮಿಗೆ ಹಾರಿಜಾಂಟಲ್ ಅಂದ್ರೆ ಸಮಾನಾಂತರವಾಗಿ ಅಥವಾ ಅಡ್ಡಲಾಗಿ ತನ್ನ ಎಲ್ಲಾ ಗಡ್ಡೆಗಳನ್ನ ಬಿಟ್ಕೊಂಡು ಸುಮಾರು 6 ಮೀಟರ್ವರೆಗೂ ಹರಡ್ಕೊಳ್ಳೋದು. 6 ಮೀಟರ್ ಆ ಕಡೆ ಮತ್ತೆ 6 ಮೀಟರ್ ಈ ಕಡೆ, 6 ಚದುರ ಮೀಟರ್ ಅಂತ ಅನ್ಬೋದು. 6 ಚದುರ ಮೀಟರ್ ಉದ್ದಕ್ಕೂ ಸಹ ತನ್ನ ಎಲ್ಲಾ ಗಡ್ಡೆಗಳನ್ನ ವ್ಯಾಪಿಸ್ಕೊಂಡು ಅದು ಬೆಳೀತಾ ಹೋಗುತ್ತೆ. ಆಮೇಲೆ ಇದಕ್ಕೆ ಈಗಾಗಲೇ ಹೇಳಿದಕ್ಕೆ ದೃಢಕಾಯ ಲಶನ, ಅದೇ ನಾವು ಏನು ಗಡ್ಡೆ ಇದೆ ಅದಕ್ಕೆ ಎಲ್ಲಾ ತರ ಶಕ್ತಿನೂ ಇದೆ. ನಾವು ದೃಢಕಾಯ ಮನುಷ್ಯರು ಹೇಗೆ ಹೇಳ್ತೇವೆ ಅಂದ್ರೆ ಎಲ್ಲಾ ಸನ್ನಿವೇಶಕ್ಕೂ ಹೊಂದಿಕೊಂಡು ಬೆಳೀತಾರಲ್ಲ, ಆತರ ಒಂದು ಸಮಂಜಸವಾಗಿ ಬೆಳೀತಕ್ಕಂತ ಶಕ್ತಿ ಇದೆ. ಅಂದ್ರೆ ವಿಪರೀತ ಉಷ್ಣ ಆದ್ರೂ ಸರಿ ಅಥವಾ ಒಣ ಪ್ರದೇಶ ಇದ್ರೂ ಸರಿ ಅಂತದನ್ನ ಸಹಿಸಿಕೊಂಡು ಭೂಮಿಯನ್ನ ಒಳಗೆ ಬೆಳ್ಕೊಂಡು ಹೋಗ್ತದೆ. ಆದ್ರೆ ಇದಕ್ಕೆ ಒಂದೇ ಒಂದು ಕೊರತೆ ಏನಪ್ಪಾ ಅಂತಂದ್ರೆ ತೇವಾಂಶ ಕಮ್ಮಿ ಇದ್ದು ನೆರಳು ಜಾಸ್ತಿ ಇದ್ರೆ ಅಂತ ಕಡೆ ಇದು ಹೆಚ್ಚಿಗೆ ಬೆಳಿಲಿಕ್ಕೆ ಆಗಲ್ಲ, ನೆರಳಿನಲ್ಲಿ ಬರಲ್ಲ ಅಂತ ಹೇಳ್ಬೋದು. ಆಮೇಲೆ ಈಗಾಗಲೇ ಹೇಳಿದೆ ಭೂಮಿಯಲ್ಲಿ ಇರ್ತಂತಹ ಈ ಒಂದು ಗಡ್ಡೆಗಳು ಚಿಗರಿ ಅಸಂಖ್ಯಾತ ಹೊಸ ಸಸ್ಯಗಳನ್ನು ಹುಟ್ಟಾಕ್ತಾ ಇರ್ತದೆ. ನಿಮ್ಗೆ ಒಂದು ಅಂಕಿಅಂಶನ ನಾನು ಮುಂದೆ ಕೊಡ್ತೇನೆ. ಸಾಮಾನ್ಯವಾಗಿ 3-5 ತಿಂಗಳ ಅವಧಿಯಲ್ಲಿ 150-160 ಗಡ್ಡೆಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಗಡ್ಡೆಯಿಂದ ಕೇವಲ 4-5 ತಿಂಗಳು ಅಥವಾ 5-6 ತಿಂಗಳಲ್ಲಿ 150 ಅಂದ್ರೆ ಒಂದು ಅಂಕಿಅಂಶದ ಪ್ರಕಾರ 1 ಅಡಿ ಅಂತರದಲ್ಲಿ ಒಂದು ಗಡ್ಡೆಯಂತೆ 1 ಎಕರೆ ಪ್ರದೇಶದಲ್ಲಿ ನೆಟ್ಟಾಗ 4-5 ತಿಂಗಳ ಒಳಗೆ ಹೆಚ್ಚು ಕಡಿಮೆ 5 ಮಿಲಿಯನ್ ಗಡ್ಡೆಗಳು ಅಂದ್ರೆ 50 ಲಕ್ಷ ಗಡ್ಡೆಗಳನ್ನ ಉತ್ಪಾದನೆ ಅಂದ್ರೆ 1 ಎಕರೆನಲ್ಲಿ 1 ಗಡ್ಡೆ ನಾವು ಹಾಕಿದ್ದು 50 ಲಕ್ಷ 5 ಮಿಲಿಯನ್ ಅಂತಂದ್ರೆ 50 ಲಕ್ಷ ಗಡ್ಡೆ ಉತ್ಪಾದನೆ ಮಾಡತಕ್ಕಂತ ಶಕ್ತಿ ಇದೆ. ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ತಮ್ಗೆ ಆಶ್ಚರ್ಯ ಆಗುತ್ತೆ, ಇವನ್ ನಾವು ಬೆಳೆಗಳನ್ನು ಈಗ ಆಲೂಗಡ್ಡೆ ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು ಇಂಥದ್ರಲ್ಲೂ ಇಷ್ಟು ನಾವು ಒಂದು ಬಯೋಮಾಸ್ ಅನ್ನ ಅಂದ್ರೆ ಈಗ ನಾವು ಸಸ್ಯರಾಶಿ ಅಂತೀವಿ, ಸಸ್ಯರಾಶಿನ ಆಲೂಗಡ್ಡೆನಲ್ಲಿ ಸಾಮಾನ್ಯವಾಗಿ ಕೆಲವೊಮ್ಮೆ ಮಳೆ ಆಶ್ರಿತ ಪ್ರದೇಶದಲ್ಲಿ 40-50 ಟನ್ ತೆಗೆಯೋದು ಕಷ್ಟ. ಅಂತ ಕಡೆ ಈ ಒಂದು ತುಂಗೆಯಿಂದ ವರ್ಷಕ್ಕೆ 1 ಹೆಕ್ಟೇರ್ಗೆ 40 ಟನ್ಗಳಷ್ಟು ಜೀವರಾಶಿಯನ್ನು ಉತ್ಪಾದನೆ ಮಾಡತಕ್ಕಂತ ಶಕ್ತಿ ಈ ತುಂಗೆಗಿದೆ. ಇಷ್ಟೆಲ್ಲ ಶಕ್ತಿ ಇರತಕ್ಕಂತ ಈ ತುಂಗೆನ ನಾವು ಬೆಳೆ ಉತ್ಪಾದನೆಯಲ್ಲಿ ನಿರ್ಮೂಲನೆ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ಕೋತೀನಿ. ಹಾಗಾಗಿ ಈ ಒಂದು ತುಂಗೆ ಸಾಮಾನ್ಯವಾಗಿ ಮೇದಿಂದ ಡಿಸೆಂಬರ್ ವರೆಗೂ ಅದ್ರ ಹೂವು ಬಿಡೋದು ಹಣ್ಣು ಬಿಡೋದು ಹಾಗಾಗಿ ಇದೆಲ್ಲ ಇದೆ. ಇದ್ರ ಜೊತೆಗೆ ಇದೊಂದು C4 ವರ್ಗಕ್ಕೆ ಸೇರಿದಂತ, ಈಗೇನಾಗುತ್ತೆ ನಮ್ಮ ದ್ವಿದಳ ಧಾನ್ಯಗಳೆಲ್ಲ C3 ಗುಂಪಿಗೆ ಸೇರ್ತಕ್ಕಂಥದ್ದು ಅಂದ್ರೆ ಅವುಗಳ ಒಂದು ಇಳುವರಿ ತುಂಬಾ ಕಮ್ಮಿ ಇರುತ್ತೆ. ಈ ಒಂದು C4 ಅಂತ ನಾವು ವೈಜ್ಞಾನಿಕವಾಗಿ ಕರೆದಾಗ ಅದರಲ್ಲಿ ಉತ್ಪಾದನೆ ಮಾಡ್ತಂದ್ರೆ ಎಲ್ಲಾ ಸನ್ನಿವೇಶಗಳಿಗೂ ಹೊಂದಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂತ ಶಕ್ತಿ ಇರುತ್ತೆ. ನಮ್ಮ ಮುಸ್ಕಿನ್ ಜೋಳ C4 4 ಜಾತಿಗೆ ಹೆಚ್ಚು ಇಳುವರಿ ಕೊಡುತ್ತೆ. ಈಗ ಕಬ್ಬಿರ್ಬೋದು ಮುಸ್ಕಿನ್ ಜೋಳ ಈ ತರ C4 ಜಾತಿಗೆ ಸೇರ್ತಕ್ಕಂತ ಒಂದು. ಇನ್ನ ನಾವು ಸಾಧಾರಣವಾಗಿ ಕಳೆ ನಿಯಂತ್ರಣಕ್ಕೆ ಬಂದಾಗ ಬರೀ ರಾಸಾಯನಿಕ ಕ್ರಮಗಳಿಗೆ ಹೋಗದಲೇ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಖಂಡಿತ. ಈ ತುಂಗೆ ಅಥವಾ ಗೇಕಿನ ಒಂದು ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದೆ ಈ ನಮ್ಮ ಪ್ರಪಂಚದಲ್ಲಿ ಪಟ್ಟಿ ಮಾಡಲಂತ ಅತಿ ಕೆಟ್ಟ ಕಳೆಗಳಲ್ಲಿ ತುಂಗೆ ಒಂದಾದ್ರಿಂದ ಕೆಲವು 1 ಕ್ರಮ 2 ಕ್ರಮದಿಂದ ನಾವು ಇದನ್ನ ಸಂಪೂರ್ಣ ನಿರ್ಮೂಲನೆ ಮಾಡೋದು ಕಷ್ಟ ಇದೆ. ಹಾಗಾಗಿ ನಾನು ಈ ನಿಟ್ಟಿನಲ್ಲಿ ರೈತ ಬಾಂಧವರಿಗೆ ಒಂದು ಮನವಿ ಮಾಡೋದೇನಪ್ಪ ಅಂದ್ರೆ ಸಮಗ್ರ ಹತೋಟಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆದ್ರೆ ನಾವು ಖಂಡಿತವಾಗಿ ಇದನ್ನ ನಿರ್ಮೂಲನೆ ಮಾಡತಕ್ಕಂಥದ್ದು ಸಾಧ್ಯ. ಮೊದಲಿನಿಂದಾಗಿ ತಮ್ಮ ಇತ್ಯರ್ಥರಾಗಿ ಬೇರೆ ಬೇರೆ ಕ್ರಮಗಳಿದ್ದಾವೆ. ಯಾಂತ್ರಿಕ ಕ್ರಮ ಅಥವಾ ಶಾರೀರಿಕ ನಿಯಂತ್ರಣ ಕ್ರಮಗಳನ್ನ ಮೊದಲನೇ ಅನುಸರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ರೈತರು ಕೆಲವೆಲ್ಲ ಮಾಡ್ತಾ ಇದಾರೆ, ಈ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಹಾಗಾಗಿ ಗಡ್ಡೆಗಳೆಲ್ಲ ಭೂಮಿಯ ಮೇಲ್ಭಾಗಕ್ಕೆ ಬರ್ತವೆ, ಅವು ಸೂರ್ಯನ ಶಾಖದಿಂದ ಒಣಗಿ ಆ ಒಂದು ಗಡ್ಡೆಗಳ ಸಂಖ್ಯೆ ನಾಶವಾಗುತ್ತೆ. ಇದ್ರ ಜೊತೆಗೆ ಕೆಲವು ವೇಗವಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಬೆಳೆಗಳು ಇದಾವೆ, ಅವುಗಳಲ್ಲಿ ಅಪ್ಸೆಣಬು ಅಂತ ಹೇಳ್ತೇವೆ, ಮತ್ತೆ ಅಲಸಂದೆ ಅಥವಾ ಕೌಪಿ ಅಂತ ಹೇಳ್ತೀವಲ್ಲ, ಸಾಮಾನ್ಯ ಇವನು ಸಹ ಹೆಚ್ಚು ಜೀವರಾಶಿಯನ್ನ ಉತ್ಪಾದನೆ ಮಾಡೋ ಶಕ್ತಿ ಇರೋದ್ರಿಂದ ಇವು ಕಳೆ ಜೊತೆ ಸ್ಪರ್ಧೆ ಏರ್ಪಟ್ಟು ತಕ್ಕ ಮಟ್ಟಿಗೆ ನಾವು ಸಂಪೂರ್ಣವಾಗಿ ಹತೋಟಿ ಮಾಡದಿದ್ರು ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ ಆಮೇಲೆ ಇನ್ನೊಂದೇನಪ್ಪ ಇತ್ತೀಚೆಗೆ ನಾವು ಕಂಡುಕೊಂಡಿರೋದು ಅಂದ್ರೆ ತೆಂಗಿನ ನಾರಿನ ಧೂಳನ್ನು ಸಹ ಹೊದಿಕೆಯಾಗಿ ಭೂಮಿ ಮೇಲೆ ಹಾಕೋದ್ರಿಂದ ಇದನ್ನು ಸಹ ತಕ್ಕಮಟ್ಟಿಗೆ ಕಮ್ಮಿ ಆಗುತ್ತೆ. ಇವೆಲ್ಲ ಯಾಂತ್ರಿಕ ಮೆತ್ತಗಳು ಅಥವಾ ಶಾರೀರಿಕ ಕ್ರಮಗಳು ಅಂತ ಹೇಳ್ಬೋದು. ನರ್ಸರಿಯಲ್ಲಿ ಹಾಗೂ ಅಧಿಕ ಮೌಲ್ಯದ ಕ್ಷೇತ್ರ ಬೆಳೆಗಳು ಅವನ್ನ ಲೋ ಡೆನ್ಸಿಟಿ ಪಾಲಿಎಥಿಲಿನ್ ಅಂತ ಅಂದ್ರೆ ಕಡಿಮೆ ಸಾಂದ್ರತೆಯ ತೆಳುವಾದ ಪಾಲಿಥಿನ್ ಹಾಳೆಯನ್ನ ನಾವು ಭೂಮಿಯ ಮೇಲೆ ಹೊದಿಸಿದಾಗ ಭೂಮಿ ಒಳಗೆ ಉಷ್ಣಾಂಶ ಜಾಸ್ತಿಯಾಗಿ ತಕ್ಕ ಮಟ್ಟಿಗೆ ಈ ಗಡ್ಡೆಗಳೆಲ್ಲ ನಿಯಂತ್ರಣಕ್ಕೆ ಬರ್ತವೆ, ಮೊಳಕೆ ಒಡೆಯ ಪ್ರಮಾಣನು ಕಮ್ಮಿ ಆಗುತ್ತೆ. ಹಾಗಾಗಿ ಕೆಲವೊಮ್ಮೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇಂಥ ವಸ್ತುಗಳನ್ನ ಉಪಯೋಗಿಸಿದಾಗ ನಮ್ಮಲ್ಲಿ ಭೂಮಿಯಲ್ಲಿ ಲಭ್ಯ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಅದರಲ್ಲೂ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ತಕ್ಕ ಮಟ್ಟಿಗೆ ಆ ಒಂದು ಹಂತದಲ್ಲಿ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಜೈವಿಕ ನಿಯಂತ್ರಣ, ಅದು ಬಹಳ ಮುಖ್ಯ, ಈಗ ಪಾರ್ಥೇನಿಯಂನಲ್ಲಿ ಈಗ ಝೈಗೋಗ್ರಾಮ ದೊಂಬಿ ಅಂತ ಅದೇ ತರ ಇದನ್ನು ಸಹ ಜೇಕಗೂ ಸಹ ಕೆಲವು ಶಿಲೀಂಧ್ರಗಳು ಇದಾವೆ, ಅವನ್ನ ಉಪಯೋಗಿಸಿ ನಾವು ತುಂಗಿನ ನಿಯಂತ್ರಿಸಬಹುದು. ಇವೆಲ್ಲ ಸಂಶೋಧನೆಯ ಫಲಗಳು ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಅಲ್ಲಿ ನಮ್ಮ ರೈತ ಬಾಂಧವರಿಗಳ ಲಭ್ಯತೆ ಸ್ವಲ್ಪ ತಕ್ಕ ಮಟ್ಟಿಗೆ ಕಮ್ಮಿ ಇದೆ. ಹಾಗಾಗಿ ಮಾಹಿತಿಗಾಗಿ ನಾನು ಹೇಳೋದಾದ್ರೆ ಸಾಮಾನ್ಯವಾಗಿ ಪಕ್ಸಿನಿಯ ಕನ್ಕ್ಲೂಸ ಅಂತ, ಪಕ್ಸಿನಿಯ ಫಿಲಿಪೈನ್ಸ್ ಅಂತ, ಇವೆರಡು ಶಿಲೀಂಧ್ರಗಳನ್ನ ಉಪಯೋಗಿಸ್ಕೊಂಡು ನಾವು ಈ ತುಂಗಿಯನ್ನ ಕಮ್ಮಿ ಮಾಡಬಹುದು. ಇದೇ ರೀತಿ ಒಂದು ಕೀಟ ಅಥವಾ ಆರ್ಥ್ರೋಪೋಡ ಪರಭಕ್ಷಕಗಳು ಕೆಲವು ಇದಾವೆ, ಅದರಲ್ಲಿ ಕೀಟೋಕಾಕಸ್ ಆಸ್ಟ್ರಾಲಿಸ್ ಅಂತ ಹೇಳಿ ಮತ್ತೆ ಇನ್ನೊಂದು ಬ್ಯಾಕ್ಟ್ರಾ ಮಿನಿಮಾ ಅಂತ ಹೇಳಿ, ಇವುಗಳೊಂದು ಕೀಟೋಕಾಕಸ್ ಆಸ್ಟ್ರೇಲಿಸ್ ಅಂತ, ಇವೆಲ್ಲ ಪರಭಕ್ಷಕ ಕೀಟಗಳು. ಇವು ಸಹ ತಕ್ಕ ಮಟ್ಟಿಗೆ ಗಡ್ಡೆಗಳು ಅಥವಾ ಎಲೆಗಳನ್ನ ತಿನ್ಬಿಟ್ಟು ಇದನ್ನ ತುಂಗೆಯನ್ನ ಸಂತತಿಯನ್ನ ಕಮ್ಮಿ ಮಾಡ್ಲಿಕ್ಕೆ ಕಳೆ ನಿಯಂತ್ರಣ ಮಾಡುವಂತ ಕೀಟಗಳು ಕಳೆ ತಿನ್ನುವಂತ ಇದಕ್ಕೋಸ್ಕರನೇ ಅದನ್ನು ಹೆಚ್ಚಾಗಿ ತುಂಗೆ ಮೇಲೆ ಪ್ರಯೋಗ ಮಾಡಿರೋದ್ರಿಂದ ಇವೆಲ್ಲ ಒಂಥರ ಯಶಸ್ವಿ ಪರಭಕ್ಷಕ ಕೀಟಗಳು ಈ ತುಂಗೆನ ಸಂತತಿಯನ್ನ ಕಮ್ಮಿ ಮಾಡ್ಲಿಕ್ಕೆ ಬಳಸ್ಕೋಬಹುದು ಅಂತ ಹೇಳ್ತೇನೆ. ಇದ್ರ ಜೊತೆಗೆ ಕೆಲವು ಅಲಿಲೋಪತಿಕ್ ಸಸ್ಯ ಅಂತ ಈ ಸಾಮಾನ್ಯ ರೈತ ಬಾಂಧವ್ ನೋಡ್ಬೋದು, ಎಲ್ಲೆಲ್ಲಿ ನೀಲಗಿರಿ ಇದೆ ಅದ್ರ ಬುಡದಲ್ಲಿ ಸಾಮಾನ್ಯವಾಗಿ ಯಾವುದೇ ಕಳೆಗಳಾಗಲಿ ಅಥವಾ ಬೆಳೆನೂ ಸಹ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಕೆಲವೊಮ್ಮೆ ಈ ಒಂದು ತುಂಗೆನ ಕಮ್ಮಿ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಟರ್ನಿಪ್ ಅಂತ ಇದೆ ಮತ್ತೆ ಬೆಲ್ ಪೇಪರ್ ಅಂತ ಅಥವಾ ಈ ದೊಣ್ಣೆ ಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ, ಮತ್ತೆ ಕೆಲವು ಸಾಸಿವೆ ಜಾತಿ ಸೇರಿದಂತ ಕೆಲವು ಸಸ್ಯಗಳನ್ನ ನಾವು ಸಂಶೋಧನೆ ಮೂಲಕ ಕಂಡುಹಿಡಿದಿದ್ದೇವೆ. ಅದನ್ನೆಲ್ಲ ಬಳಸಿ ಈ ಒಂದು ತುಂಗಿಯನ್ನ ನಾವು ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ಎಲ್ದೇ ಇದ್ರು ಸಹ ಹಂತಹಂತವಾಗಿ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈವಿಕ ಕ್ರಮಗಳು, ಈಗ ನಾವು ಮೊದಲಾಗಿ ಯಾಂತ್ರಿಕವಾಗಿ ಮಾತಾಡಿದ್ರು ಜೈವಿಕ ಕ್ರಮಗಳನ್ನ ಯಾವ ರೀತಿ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಹೆಚ್ಚು ಹೆಚ್ಚು ರೈತರು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ರಾಸಾಯನಿಕ ಕ್ರಮ. ಈ ಕೆಲವು ರಾಸಾಯನಿಕ ಬಳಕೆ ಇಲ್ಲದೆ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಸಮಸ್ಯೆ ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಸಾಧ್ಯ ಅಂತಲೇ ಹೇಳ್ತೇನೆ. ಈ ನಿಟ್ಟಿನಲ್ಲಿ ನಾವು ಸಂಶೋಧನೆ ಮೂಲಕ ಸಾಕಷ್ಟು ಕಳೆನಾಶಕಗಳನ್ನ ಪ್ರಯೋಗ ಮಾಡಿದ್ದೇವೆ. ಅವುಗಳಲ್ಲಿ ಕೆಲವು ಈಗ ನಾನು ಹೇಳದಲ್ಲಿ ಕೆಲವು ಲಭ್ಯತೆ ಇರಬಹುದು, ಕೆಲವು ಲಭ್ಯತೆ ಇಲ್ಲದೆ ಇರಬಹುದು. ಆದ್ರೆ ಮಾಹಿತಿಗೋಸ್ಕರ ಇಪಿಟಿಸಿ ಅಂತ ಇದೆ, ಬ್ಯೂಟಿಲೇಟ್, ಪೆಬಿಲೇಟ್, ಮತ್ತೆ ಯುರಾಸಿಲ್, ಬ್ರೊಮಾಸಿಲ್, ಅಮಿಟ್ರೋಲ್, ಎಂಎಸ್ಎಂಇ ಅಂತ ಇವೆಲ್ಲವೂ ಸಹ ಕೆಲವು ಪ್ರಮಾಣದ ಸಾಮಾನ್ಯವಾಗಿ 1.5-2 kg ಒಂದು ಎಕರೆಗೆ 200-250 liters ದ್ರಾವಣ ಅಥವಾ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದಾಗ ನಾವು ಯಶಸ್ವಿಯಾಗಿ ಈ ತುಂಗಿಯನ್ನ ನಿಯಂತ್ರಣ ಮಾಡುದು. ರೈತ ಬಾಂಧವರು ಬಿತ್ತನೆಗೆ ಮುಂಚೆ 2-3 times ಅಡ್ಡವಾಗಿ ಬೇಸಿಗೆಯಲ್ಲಿ ಉಳುಮೆ ಮಾಡಿಕೊಂಡು 2-3 days ನಂತರ ಈ 2,4-D ಸೋಡಿಯಂ ಸಾಲ್ಟ್ ಅಂತ ಹೇಳ್ತೇವೆ ಅಥವಾ 2,4-D ಸೋಡಿಯಂ ಲವಣ ಶೇಕಡ 80% ಈ ಒಂದು ಕಳೆನಾಶಕವನ್ನ 1 acre 1 kg ಪ್ರಮಾಣದಲ್ಲಿ 200 liters ಮಿಶ್ರಣ ಮಾಡಿಕೊಂಡು ತುಂಗೆ ಗಿಡದ ಮೇಲೆ ಸಿಂಪಡಣೆ ಮಾಡಿದ್ದೆ ಆದ್ರೆ ಇದನ್ನ ಒಂದು ತುಂಗೆನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಇದು ಬೆಳೆ ಇಡಕ್ಕಿಂತ ಮುಂಚೆ ಮಾಡಬೇಕಂತ ಒಂದು, ಮತ್ತೆ ನಾವು ಹೇಗೆ ಮಾಗಿ ಉಳಿಮೆ ಬೇಸಿಗೆ ಬೀಳ್ ಮಾಡ್ತೇವೆ ಅದ್ರ ಜೊತೆಗೆ ಕಳೆನಾಶಕವನ್ನು ಉಪಯೋಗಿಸ್ಕೊಂಡು ಎರಡನ್ನು ಸೇರಿಸಿ ಮಾಡಿದ್ದೆ ಆದ್ರೆ ಇದಾದ ನಂತರ ರೈತರು ಗಮನಿಸಬೇಕಾದೇನಪ್ಪ ಅಂತಂದ್ರೆ ಕನಿಷ್ಠ 1 tinglevaregu ಈ ಒಂದು 2,4-D ಲವಣವನ್ನ ಸಿಂಪಡಣೆ ಮಾಡಿದ ಮೇಲೆ 30-40 days ಯಾವುದೇ ಬೆಳೆಯನ್ನು ಇಡಬಾರದು. ಅದೊಂದು ಅಂಶ, ಮುನ್ನೆಚ್ಚರಿಕೆಯಾಗಿ ರೈತರು ಗಮನಿಸಬೇಕು. ಇನ್ನೊಂದೇನಪ್ಪ ಅಂತಂದ್ರೆ ಇದೇ ರೀತಿ ರೈತರು ಬೆಳೆ ಇಟ್ಟಂತ ಸಂದರ್ಭದಲ್ಲಿ ಈ ಒಂದು ಕಳೆನಾಶಕವನ್ನು ಬಳಸಿದಾಗ ಅದು ಸುತ್ತ ಕುಂಬಳ ಜಾತಿ ಇರಬಹುದು ಅಥವಾ ಬೇರೆ ದ್ರಾಕ್ಷಿ ಇಂಥವೆಲ್ಲ ಬೆಳೆಗಳು, ಹತ್ತಿನೂ ಸಹ, ಯಾಕಂದ್ರೆ ಇವೆಲ್ಲ ಸಾಮಾನ್ಯ ಅಗಲ ಜಾತಿ ಬೆಳೆಗಳಾದ್ರಿಂದ ರೈತ ಬಾಂಧವರು ಈ ಮುನ್ನೆಚ್ಚರಿಕೆ ಇದ್ ಮಾಡ್ಕೊಂಡು ಕ್ರಮ ಅನುಸರಿಸಿಕೊಂಡು ಅಥವಾ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಆಮೇಲೆ ರೈತ ಬಾಂಧವರು ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಸುಲಭವಾಗಿ ಲಭ್ಯ ಇರತಕ್ಕಂಥದ್ದು ಗ್ಲೈಫೋಸೈಟ್ ಅಂತ ಹೇಳಿ, ಅದರಲ್ಲಿ ಎರಡು ತರ ಬರುತ್ತೆ. ಒಂದು ದ್ರಾವಣ ಗ್ಲೈಫೋಸೈಟ್ 41SL ಅಂತ ಈ ದ್ರಾವಣ. ಈ ದ್ರಾವಣವನ್ನು 1 ಲೀಟರ್ ನೀರಿಗೆ 10 ml ಬೆರೆಸ್ಕೋಬೇಕು. ಅದೇ ಇದು ಪುಡಿ ರೂಪದಲ್ಲೂ ಸಹ ಸಿಗುತ್ತೆ. ಅದನ್ನ ಗ್ಲೈಫೋಸೈಟ್ 72SG ಅಂತೀವಿ, ಅಂದ್ರೆ ಸೂಪರ್ ಗ್ರಾನ್ಯೂಲ್ಸ್ ಅಂತ. ಅದಾದ್ರೆ 5-7.5 gram 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಬೇಕಂತಂದ್ರೆ, ಸಾಮಾನ್ಯವಾಗಿ ಇದನ್ನ ಈ ಒಂದು ಗ್ಲೈಫೋಸೈಟ್ ಸಾಮಾನ್ಯವಾಗಿ ಬರಡು ಜಮೀನು, ಬೀಳು ಜಮೀನು ಅಥವಾ ಅಗಲವಾದ ಈಗ ದ್ರಾಕ್ಷಿ ತೋಟದಲ್ಲಿರ್ಬೋದು ಅಥವಾ ಸಪೋಟ ತೋಟಗಾರಿಕೆ ಬೆಳೆ ಇಟ್ಟಂತ ಕಡದಲ್ಲಿ ಸಾಲಿಂದ ಸಾಲಿಗೆ ಅಂತರ ಜಾಸ್ತಿ ಇರುತ್ತೆ. ಅಂತ ಇದರಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಗ್ಲೈಫೋಸೈಟ್ ಅನ್ನ ಬೇರೆ ನಮ್ಮ ಏನು ಬೆಳೆ ಇದೆ ಅದಕ್ಕೆ ತಾಗದಂತೆ ಸಿಂಪಡಣೆ ಮಾಡಬೇಕು. ಗಾಳಿ ಬಂದಾಗ ತೂರ್ಕೊಂಡು ಹೋಗಿ ಇದು ಮಾಡಿದ್ರೆ ಸಾಮಾನ್ಯವಾಗಿ ತೊಂದರೆ ಆಗುತ್ತೆ. ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಿ ಅದರ ಜೊತೆಗೆ ಎಲ್ಲಿ ಬೀಳು ಜಮೀನ್ ಇದೆ, ತೇವಾಂಶ ಕಮ್ಮಿ ಇದೆ ಅಂತ ಕಂಡೆ ಈ ಒಂದು ನಾನು ಹೇಳಿದ ಈಗ 10 ml ಗ್ಲೈಫೋಸೆಟ್ ದ್ರಾವಣವನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ 3-4 ತೊಟ್ಟು ನಿಂಬೆ ರಸ ಮತ್ತೆ 15-20 gram ಅಷ್ಟು ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ಇವೆರಡನ್ನ ದ್ರಾವಣ ಮಾಡಿಕೊಂಡು ಈ ಒಂದು ದ್ರಾವಣಕ್ಕೆ ಮಿಶ್ರ ಮಾಡಿಕೊಂಡು ಸಿಂಪಡಣೆ ಮಾಡಿದೆ ಆದ್ರೆ ಹೆಚ್ಚಿನ ಫಲಿತಾಂಶವನ್ನ ನಾವು ಕಾಣಲಿಕ್ಕೆ, ಅಂದ್ರೆ ಅದರ ಕಳೆನಾಶಕದ ಬಳಕೆ ಮತ್ತೆ ಸಾಮರ್ಥ್ಯ ಹೆಚ್ಚಾಗ್ಲಿಕ್ಕೆ ಈ ಯೂರಿಯಾ ಮತ್ತೆ ನಿಂಬೆ ರಸವನ್ನ ನಾವು ಹಾಕಿದ್ರೆ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ನಾನು ಮತ್ತೆ ಹೇಳಪ್ಪ ಅಂತಂದ್ರೆ, ನಿಮ್ಗೆ ರೈತ ಬಾಂಧವರಿಗೂ ಗೊತ್ತು, ಬೆಳೆಗಾರರು ಸಾಮಾನ್ಯವಾಗಿ ಅನಿಸ್ತಾರೆ ಈ ಯಾವುದೇ ಬೆಳೆ ಮಾಡಬೇಕು ಅಂತಂದ್ರೆ ಇಂತಿಂತ ಬೆಳೆಗೆ ಇಂತಿಂತ ಕಳೆನಾಶಕಗಳನ್ನ ಶಿಫಾರಸು ಮಾಡಿದೆ. ಉದಾಹರಣೆಗೆ ಭತ್ತದ ಬೆಳೆಯಲ್ಲಿ ಪ್ರೆಟಿಲಾ ಕ್ಲೋರು ಮತ್ತೆ ಬಿಸ್ಪೈರಿಬ್ಯಾಕ್ ಸೋಡಿಯಂ ಅಂತ ಇವೆಲ್ಲ ಸಾಮಾನ್ಯವಾಗಿ ಸೆಲೆಕ್ಟಿವ್ ಹರ್ಬಿಸೈಡ್ ಅಂದ್ರೆ ಶಿಫಾರಸು ಮಾಡತಕ್ಕಂತ ಭತ್ತದ ಬೆಳೆಗೆ ಶಿಫಾರಸು ಮಾಡತಕ್ಕಂತ ಕಳೆನಾಶಕಗಳು. ಈ ಕಳೆನಾಶಕಗಳು ಸಹ ಹೆಚ್ಚು ತುಂಗೆ ಮತ್ತೆ ಇತರೆ ಹುಲ್ಲು ಜಾತಿಗೆ ಸೇರಿಸಿದಂತ ಕಳೆಗಳನ್ನ ನಿಯಂತ್ರಣ ಮಾಡುವಂತ ಶಕ್ತಿ ಇದೆ. ಹಾಗಾಗಿ ರೈತ ಬಾಂಧವರು ಇದನ್ನ ಬಳಸ್ಕೋಬಹುದು. ಪ್ರೆಟಿಲಾ ಕೋರ್ಲ್ ಅನ್ನು ಉದಯಪುರ ಕಳೆನಾಶಕವಾಗಿ ಸಾಮಾನ್ಯವಾಗಿ 600 gram 1 hectare ಬೇಕಾಗುತ್ತೆ ಕಳೆನಾಶಕ. ಅದೇ ನಾವು ಬಿಸ್ಪೈರಿಬ್ಯಾಕ್ ಸೋಡಿಯಂ ಆದ್ರೆ ಕೇವಲ 25 ml 1 hectare. ಅಷ್ಟೇ ಸಾಕು, ಬಹಳ ಹೌದು ಹೌದು ತುಂಬಾ ಕಮ್ಮಿ ಇದೆ. ಬಟ್ ಆದರೂ ಅದರ ಸಾಮರ್ಥ್ಯ ತುಂಬಾ ಇರೋದ್ರಿಂದ ಅದು ಶಿಫಾರಸು ಮಾಡತಕ್ಕಂತ ಒಂದು ಕಳೆನಾಶಕವಾದ್ರಿಂದ 1 hectare 25 ml ಬಳಸೋದ್ರಿಂದ ಎರಡು ಕಳೆನಾಶಕಗಳು, ಒಂದು ಉದಯಪೂರ್ವಕವಾಗಿ ಇನ್ನೊಂದು ಉದಯೋತ್ತರ ಕಳೆನಾಶಕವಾಗಿ ಯಶಸ್ವಿಯಾಗಿ ನಾವು ಭತ್ತದ ಬೆಳೆಯಲ್ಲಿ ಬೆಳೆದಿದ್ದೆ ಆದ್ರೆ ತಕ್ಕ ಮಟ್ಟಿಗೆ ನಾವು ನಿರ್ವಹಣೆ ಮಾಡಬಹುದು ಅಂತೀರಾ. ಅದರಲ್ಲೂ ತುಂಗೇನೆ ಟಾರ್ಗೆಟ್ ಮಾಡಿಕೊಂಡು ತುಂಗೆ ಮತ್ತೆ ಇತರೆ ಹುಲ್ಲು ಜಾತಿಗೆ ಸೇರಿದಂತ ಕಳೆಗಳನ್ನ ಗುರಿ ಮಾಡಿಕೊಂಡು ನಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ತುಂಗೆ ಉಪಯೋಗಗಳು ಏನಾದರೂ ಇದಾವೆಯಾ ಡಾಕ್ಟ್ರೆ? ಖಂಡಿತವಾಗಿ ಈ ತುಂಗಿಯಿಂದ ಅಂಟನ್ನ ತಯಾರು ಮಾಡಿಕೊಂಡು ಸ್ಕೇಬೀಸ್ ಮತ್ತೆ ಎಕ್ಸಿಮಾ ಅಂತ ತ್ವಚೆ ಕಾಯಿಲೆ ಇದೆಯಲ್ಲ, ಚರ್ಮದ ಕಾಯಿಲೆಗಳು, ಅದನ್ನು ನಿವಾರಣೆ ಮಾಡಿದಂತ ಒಂದು ಶಕ್ತಿ ಇದೆ. ತುರಿಕೆನೂ ಸಹ ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ ತಿಳಿದು ಬಂದಿದೆ. ಎದೆ ಹಾಲನ್ನ ಶುದ್ಧೀಕರಿಸುತ್ತೆ ನೋಡಿ, ಅದರ ಜೊತೆಗೆ ದೃಷ್ಟಿಯನ್ನು ಸುಧಾರಿಸುತ್ತದೆ ಮತ್ತೆ ಕಂಜಂಕ್ಟಿವ್ ಕಣ್ಣಿಗೆ ಸಂಬಂಧಪಟ್ಟಂತ ಏನೇನು ಕಾಯಿಲೆಗಳಿದೆ ಅದೆಲ್ಲ ಕಮ್ಮಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿದು ಬಂದಿದೆ. ಅದು ನಾನು ಅಂಟು ಹೇಳಿದೆ. ಇದೇ ರೀತಿ ಕಾಯಿ ಮತ್ತು ಹುಲ್ಲಿನಿಂದ ಪುಡಿ ರೂಪದಲ್ಲಿ ತೆಗೆದುಕೊಂಡಾಗ ಇದನ್ನ ಜೀರ್ಣಕಾರಿ ವ್ಯವಸ್ಥೆಯನ್ನ ಸುಧಾರಣೆ ಮಾಡುತ್ತೆ. ಜಠರದ ಕರುಳಿನ ಪ್ರದೇಶದಲ್ಲಿ ಹುಳುಗಳೇನ ಇದ್ರೆ ಅಂತದನ್ನು ತೆಗೆದಾಗುತ್ತೆ. ಸರಿ, ಮತ್ತೆ ಬೇರೆ ತರ ಸೋಂಕು ಇದ್ರೂ ತೆಗೆಯುತ್ತೆ, ರಕ್ತನ ಶುದ್ಧೀಕರಣ ಮಾಡುತ್ತೆ ನೋಡಿ. ಆಮೇಲೆ ವಿಷಮಶೀತ ಜ್ವರ ಅಂತ ಹೇಳಿ ಯಾವುದೇ ರೀತಿಯ ಜ್ವರವನ್ನು ಗುಣಪಡಿಸಿಕೊಂತ ಒಂದು ಅತ್ಯಮೂಲ್ಯ ಶಕ್ತಿ ಇದೆ ಅಂತ ಮೂಲಿಕೆಯಾಗಿ ಉಪಯೋಗಿಸ್ತಾ ಇದಾರೆ. ಆಮೇಲೆ ಹೆಂಗಸರಲ್ಲಿ ಸಾಮಾನ್ಯವಾಗಿ ಮುಟ್ಟಿನ ತೊಂದರೆಗಳು, ಸ್ತನದ ಅಸ್ವಸ್ಥತೆ ಮತ್ತೆ ಸಾಮಾನ್ಯ ದೇಹದ ಉಷ್ಣಾಂಶವನ್ನು ಕಾಪಾಡಲಿಕ್ಕೆ ಬಳಸ್ಕೋಬಹುದು. ಮತ್ತೆ ಕೆಲವೊಮ್ಮೆ ಮೂಲಿಕೆ ಗಾಯಗಳು ಮತ್ತು ಗರ್ಭಾಶಯದ ಕುಗ್ಗುವಿಕೆಗೂ ಸಹಾಯ ಮಾಡುತ್ತಂತ ಕಂಡು ಬಂದಿದೆ. ಆಮೇಲೆ ಕೆಲವರಿಗೆ ಮನೋರೋಗ ಮತ್ತೆ ಮಾನಸಿಕ ಕಾಯಿಲೆ ಅಂತ ಏನ್ ಹೇಳ್ತೀವಿ ಅಂತ ರೋಗಿಗಳಲ್ಲಿ ಉಪಯೋಗ ಮಾಡಿದ್ರೆ ಇವಕ್ಕೆಲ್ಲ ಮದ್ದಾಗಿ ಜೇಕನ್ ಉಪಯೋಗಿಸ್ಕೋಬಹುದು ಅಂತ ಅನ್ಬಿಟ್ಟು ತಿಳಿದು ಬಂದಿದೆ. ಇನ್ನ ಗರ್ಕೆಗೆ ಬಂದ್ರೆ ಈ ಗರ್ಕೆ ಹುಲ್ಲಿನ ಒಂದು ಜೀವನ ಚಕ್ರ ಮತ್ತೆ ಇದರ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಖಂಡಿತ, ಈಗ ತುಂಗೆ ತರನೇ ಇದು ಸಹ ಒಂದು ಕೆಟ್ಟ ಕಳೆಗಳಲ್ಲೂ ಒಂದಾಗಿದೆ. ಇದು ಸಹ ಒಂದು ಬಹುವಾರ್ಷಿಕ ಕಳೆನೆ. ಇದು ಎಲ್ಲಾ ಪ್ರದೇಶದಲ್ಲೂ, ಉಷ್ಣವಲಯ ಇರ್ಬೋದು, ಉಪ ಉಷ್ಣವಲಯ ಇರ್ಬೋದು, ಅರೆ ಶುಷ್ಕ ಪ್ರದೇಶ, ಇಂತೆಲ್ಲ ಪ್ರದೇಶಗಳಲ್ಲಿ ನಾವು ಸಾಮಾನ್ಯವಾಗಿ ಗರಿಕೆಯನ್ನ ಕಾಣ್ತಾ ಇದೆ. ಈ ಗರಿಕೆಯನ್ನ ಸಾಮಾನ್ಯವಾಗಿ ಯಾವುದೇ ಪೂಜೆ ಆದರೂ ಆನೆ ಮುಖದ ಪ್ರಥಮ ಪೂಜೆ ಗಣಪನಿಗೆ ಅತಿ ಪ್ರಿಯವಾದಂತಹ ಒಂದು ನಾವು ಕಳೆ ಅಂತ ಹೇಳ್ಬೇಕು ಅಥವಾ ಪೂಜ್ಯ ವಸ್ತು ಅಂತ ಹೇಳ್ಬೋದು ತಿಳಿದಾಗಿದೆ. ಇದು ಸಹ ಗ್ರಾಮೀಣ ಒಂದು ಕುಟುಂಬಕ್ಕೆ ಸೇರ್ತಕ್ಕಂಥದ್ದು. ಇದನ್ನ ಕೆಲವೆಡೆ ಕರಿಕೆ ಅಂತಲೂ ಕರೀತಾರೆ, ನಾವು ಗರಿಕೆ ಅಂತಲೂ ಹೇಳ್ತೇವೆ, ಇನ್ನು ಕೆಲವರು ಹರಿಯಾಲಿ ಅಂತಲೂ ಹೇಳ್ತಾರೆ. ಬಟ್ ಗರಿಕೆ ಮತ್ತು ಕರಿಕೆ ಸಮಂಜಸವಾದ ಅಂತ ಒಂದು ಪದಗಳು. ಇದು ಯಾವುದೇ ಮಣ್ಣಿನಲ್ಲಿ ತುಂಗಿಯಂತೆಯೇ ಯಾವುದೇ ಪರಿಸ್ಥಿತಿನಲ್ಲೂ ಹೊಂದಿಕೊಂಡು ಬೆಳೆಯತಕ್ಕಂಥ ಕಳೆ. ಸಾಮಾನ್ಯವಾಗಿ ಈಗ ನಮ್ಮ ಕೆಂಪು ಮಣ್ಣು ಅಥವಾ ಕೆಂಪು ಮಿಶ್ರಿತ ಮರಳು ಮಣ್ಣಿಗಿಂತ ಕಪ್ಪು ಮಣ್ಣಿನಲ್ಲಿ ಹೆಚ್ಚು ತೊಂದರೆ ಕೊಡುವಂತಹ ಒಂದು ಕಳೆ ಈ ಒಂದು ಗರಿಕೆಯಾಗಿದೆ. ಆಮೇಲೆ ಇದರಲ್ಲಿ ಸಾಮಾನ್ಯವಾಗಿ ಇದರ ಕಾಂಡದಿಂದ ಸ್ಟೋಲನ್ಗಳು, ಸಾಮಾನ್ಯ ನಾವೇನು ಮರಿ ಕಾಂಡ ಅಥವಾ ಮರಿ ಇದು ಅಂತ ಹೇಳ್ಬೋದು, ಅವು ಮಾರ್ಪಟ್ಟು ಭೂಮಿನಲ್ಲಿ 1.5 ಮೀಟರ್ ಆಳದವರೆಗೂ ತೆಳ್ಕೊಂಡು ಹೋಗಿ ಆ ಗಿಣ್ಣುಗಳು ಎಲ್ಲೆಲ್ಲಿ ಬರ್ತವೆ ಅಂತ ಕಡೆ ಚಿಗರಿ ಹೊಸ ಸಸ್ಯಗಳನ್ನ ಗುಂಪು ಗುಂಪಾಗಿ ಕೊಡುತ್ತೆ. ಅವು ಬೆಳ್ಕೊಂಡು ಅವು ಜೀವನ ಚಕ್ರವನ್ನ ಮುಂದುವರ್ಸ್ಕೊಂಡು ಹೋಗ್ತವೆ. ವರ್ಷ ಇಡೀ ಹೂವು ಹಣ್ಣನ್ನ ಬಿಡ್ತಾ ಹೋಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಒಂದು ಬಹುವಾರ್ಷಿಕ ಕಳೆಯಾದ್ರಿಂದ ಇದಕ್ಕೆ ಹಿಂಗಾರು ಮುಂಗಾರು ಅಥವಾ ಬೇಸಿಗೆ ಅಂತ ಅಲ್ಲ, ಇದಕ್ಕೇನು ಕನಿಷ್ಠ ತೇವಾಂಶ ಮತ್ತೆ ಸೂರ್ಯನ ಬೆಳಕು ಈ ತರ ಸಿಕ್ಕಿದ ಸಾಕು, ಅದ್ರ ಪಾಡಿಗೆ ಅದು ತನ್ನ ಜೀವನ ಚಕ್ರವನ್ನ ಸಂಪೂರ್ಣ ಮಾಡುತ್ತೆ. ಜೀವನ ಚಕ್ರನ ಸಂಕ್ಷಿಪ್ತವಾಗಿ ತಿಳಿಸ್ಕೊಂಡ ಮೇಲೆ ಹತೋಟಿ ಕ್ರಮಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಇದಕ್ಕೂ ಸಹ ನಾನು ಈಗಾಗಲೇ ತುಂಗೆಗೆ ಏನ್ ಹೇಳಿದೆ ಅದೇ ತರ ಸಮಗ್ರವಾಗಿ ಎಲ್ಲಾ ಕ್ರಮಗಳನ್ನು ಬಳಸಿ ನಿಯಂತ್ರಣ ಮಾಡೋದು ಬಹಳ ಸೂಕ್ತ ಅಂತ ಅನ್ಬಿಟ್ಟು, ರೈತ ಬಾಂಧವರು ಉಳುಮೆ ಮಾಡ್ಬೇಕಂತಂದ್ರೆ ಬೇಸಿಗೆನಲ್ಲಿ ಅದ್ರ ಬೆಳವಣಿಗೆ ಮತ್ತೆ ಹರಡುವಿಕೆಯನ್ನ ನೋಡ್ಕೊಂಡು ಮಾಡ್ಬೇಕಾಗಿದೆ. ಈಗಾಗಲೇ ಮತ್ತೆ ಪುನರಾವರ್ತನೆ ಮಾಡ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಗ್ಲೈಫೋಸೈಟ್ ಅಂತ ಏನ್ ಹೇಳಿದೆ, ಆ ಗ್ಲೈಫೋಸೈಟ್ 41 SL ದ್ರಾವಣವನ್ನ 10 ml/l ಒಂದು ಲೀಟರ್ ನೀರನ್ನ ಸೇರಿಸ್ಕೊಂಡು ನಿಂಬೆ ರಸ ಮತ್ತೆ ಯೂರಿಯಾ ಮಿಶ್ರಣ ಮಾಡ್ಕೊಂಡು ಮಾಡಿದ್ದೆ ಆದ್ರೆ ಯಶಸ್ವಿ ಮಾಡಬಹುದು, ಅಂದ್ರೆ ಇದ್ರ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೊಂದು ಡಲಪೋನ್ ಅಂತ ಅಂದ್ಬಿಟ್ಟು ಅದು ಕಳೆನಾಶಕನೇ, ಅದು ಇತ್ತೀಚೆಗೆ ಲಭ್ಯತೆ ಕಮ್ಮಿ ಇದೆ, ಅದು ಸಹ ಇದನ್ನ ಸಹ ಶಿಫಾರಸು ಮಾಡ್ತೀರಾ? ಮಾಡ್ತೇವೆ. ಈಗ ಗ್ಲೈಫೋಸೈಟ್ ಮತ್ತೆ ಅಟ್ರಾಜಿನ್ ಇತ್ತೀಚಿನ ಮಾರ್ಕೆಟ್ನಲ್ಲಿ ಹೆಚ್ಚು ಲಭ್ಯ ಇರತಕ್ಕಂಥದ್ದು, ಇದನ್ನು ಸಹ ನಾವು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಪ್ಯಾರಾಕ್ವಾಟ್ ಅಂತ ಹೇಳ್ತೇವೆ, ಸಾಮಾನ್ಯ ಇದು ಒಂದು ಸಂಪರ್ಕ ಕಳೆನಾಶಕ, ನಾವೆಲ್ಲೆಲ್ಲಿ ಸಿಂಪಡಣೆ ಮಾಡ್ತೀವಿ ಅಂತ ಜಾಗದಲ್ಲಿ ಇದು ಹತೋಟಿ ಮಾಡುತ್ತೆ. ಹಾಗಾಗಿ ಇದನ್ನು ಸಹ 1 kg/1 hectare ಬಳಸ್ಕೊಂಡ್ರೆ ನಾವು ಈ ಒಂದು ಗರಿಕೆಯನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಇದೇ ರೀತಿ MPCA ಮತ್ತೆ MPCB ಅಂತ, ಇದನ್ನ ಕೇವಲ 0.5 kg/1 hectare ಬಳಸ್ಕೊಂಡ್ರೆ ಒಂದೊಂದಾಗಿ ಹೇಳ್ಬೇಕು ಅಂದ್ರೆ ಗ್ಲೈಫೋಸೈಟ್, ಡಲಪಾನು ಮತ್ತೆ ಪ್ಯಾರಾಕ್ವಾಟ್, MCPA ಮತ್ತೆ MCPB ಈ ಎಲ್ಲ ಕಳೆನಾಶಕಗಳು ನಾವು ಯಶಸ್ವಿಯಾಗಿ ಈ ಒಂದು ಪ್ರಮಾಣದಲ್ಲಿ ಸಿಂಪಡಣೆ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಮಾಡುದು. ಇದ್ರ ಜೊತೆಗೆ ನಾವು 2,4-D ಸೋಡಿಯಂ ಲ್ಯಾಂಡ್ ಜೊತೆಗೆ ಅದನ್ನ ದಲಪಾನ್ 2 kg/1 hectare ನಾವು ಸಾಮಾನ್ಯವಾಗಿ 700-750 liters ನೀರಿನಲ್ಲಿ ಮಿಶ್ರ ಮಾಡಿಕೊಂಡು ಸಿಂಪಡಣೆ ಮಾಡಿದ್ದೆ ಆದ್ರೆ ಖಂಡಿತವಾಗಿ. ಆಮೇಲೆ ನಾವು ಕಬ್ಬಿನಲ್ಲಿ ಯಥೇಚ್ಛವಾಗಿ ಬೆಳೆಸ್ತೇವೆ, ಸಿಮಾಜಿನ್ನು, ಅಟ್ರಾಜಿನ್ನು, ಮುಸುಕಿನ ಜೋಳದ ಬೆಳೆಸ್ತೇವೆ, ಇದನ್ನು ಸಹ 2 kg/1 hectare ಮಾಡಿದ್ದೆ ಆದ್ರೆ ಖಂಡಿತವಾಗಿ ಗರಿಕೆಯನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು. ಈಗಾಗಲೇ ಹೇಳ್ದಂಗೆ ಈ ಕಳೆನಾಶಕಗಳ ಜೊತೆಗೆ ಕೆಲವು ಸ್ಪರ್ಧಾತ್ಮಕ ಬೆಳೆಗಳಾದಂತ ಸನ್ಹೆಂಪು ಮತ್ತೆ ಅಪ್ಸೆಣಬು ಮತ್ತೆ ಕೌಪಿ ಅಲಸಂದೆ ಈ ಬೆಳೆಗಳನ್ನ ನಾವು ಖಂಡಿತ ಇದ್ರ ಜೊತೆ ಬೆಳೆದಿದ್ದೆ ಆದ್ರೆ ಇವೆಲ್ಲ ವೇಗವಾಗಿ ಬೆಳೆದು ಕಳೆ ಜೊತೆ ಸ್ಪರ್ಧೆ ಮಾಡಿ ತಕ್ಕ ಮಟ್ಟಿಗೆ ಕಳೆಯನ್ನ ಕಡಿಮೆ ಮಾಡಿಕೊಂಡು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ. ಇನ್ನ ಗರಿಕೆ ಅಥವಾ ಕರ್ಕೆಯನ್ನ ನಾವು ಉಪಯೋಗಕ್ಕೂ ಕೂಡ ಬಳಸ್ಕೋಬಹುದೇ? ಗರಿಕೆನ ಸಾಮಾನ್ಯವಾಗಿ ಪೂಜೆಗಳಲ್ಲಿ ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಅರಿಶಿನ, ಸುಣ್ಣ ಮತ್ತೆ ಗರಿಕೆ ಹುಲ್ಲನ್ನ ಚೆನ್ನಾಗಿ ಹಿಚುಕಿ ಈ ಉಗುರು ಸುತ್ತು ಎಲ್ಲೆಲ್ಲಾಗಿರುತ್ತೆ ಅಂತ ಕಡೆ ನಾವು ಕಟ್ಟಿದ್ದೆ ಆದ್ರೆ ಉಗುರು ಸುತ್ತು ಹೋಗುತ್ತೆ ಅಂತ ತಿಳಿದು ಬಂದಿದೆ. ಆಮೇಲೆ ಒಂದು ಚಮಚದಷ್ಟು ಸಕ್ಕರೆ ಪಾಕಕ್ಕೆ ಒಂದು ಚಮಚದಷ್ಟು ಗರ್ಕೆ ಹುಲ್ಲಿನ ರಸ ಬೆರೆಸಿ ಕುಡಿದ್ರೆ ಈ ಶೀತ ಮತ್ತೆ ಬೇದಿ ಕಡಿಮೆ ಆಗುತ್ತೆ ಅಂತಲೂ ಸಹ ಕಂಡು ಬಂದಿದೆ. ಅದ್ರ ಜೊತೆಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಏನಿದೆ ನೋಡಿ ಅದನ್ನು ತಗ್ಗಿಸುತ್ತೆ ಅಂತ ತಿಳಿದು ಬಂದಿದೆ. ಮತ್ತೆ ಸಾಮಾನ್ಯವಾಗಿ ರಕ್ತ ಶುದ್ಧೀಕರಣ ಮಾಡ್ಲಿಕ್ಕೂ ಬಳಸ್ಕೋಬಹುದು. ಮೈಕೈ ನೋವಿನ ನಿವಾರಣೆಗೋಸ್ಕರ ಇದನ್ನ ಬಳಸ್ಕೋಬಹುದು. ಈಗಾಗಲೇ ತಿಳಿಸ್ದಂಗೆ ಶೀತ ಹೋಗಲಾಡಿಸ್ಲಿಕ್ಕೆ ಒಂದು ಹಿಡಿಯಷ್ಟು ತುಳಸಿ ಮತ್ತೆ ಒಂದು ಹಿಡಿಯಷ್ಟು ಗರ್ಕೆ ಹುಲ್ಲನ್ನ ನೀರಿಗೆ ಹಾಕಿ ಕಾಯಿಸ್ಬಿಟ್ಟು ಅದನ್ನ ನಾವು ಸೋಸ್ಕೊಂಡು ಬೆಳಿಗ್ಗೆ ಕುಡಿದ್ರೆ ಶೀತ ಮಾಯ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ. ಇದೇ ರೀತಿ ಗರ್ಕೆ ರಸನ್ನ ಕೆಲವೊಮ್ಮೆ ಮೂಗಿನ ಹೊಳ್ಳೆ ನೇರವಾಗಿ ಅಂದ್ರೆ ಕೆಲವೊಮ್ಮೆ ಇವೆಲ್ಲ ಮಾಡ್ಬೇಕಾದ್ರೆ ಸ್ವಯಂ ಚಿಕಿತ್ಸೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಮಾಡ್ಕೋಬೇಕು. ಈ ಮೂಗಿನ ಹೊಳ್ಳೆಗೆ ನಾವು ಹಾಕೊಂಡು ಮಾಡಿದಾಗ ಅದ್ರದ್ದು ಸಹ ಕೆಲವೊಮ್ಮೆ ಅನುಕೂಲ ಆಗುತ್ತೆ ಅಂತ. ಅದಕ್ಕಿಂತ ಹೆಚ್ಚು ಶೀತ ಕಮ್ಮಿ ಆಗುತ್ತೆ. ಅದಕ್ಕಿಂತ ಇನ್ನ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಎಲ್ಲೆಲ್ಲಿ ಗಾಯ ಆಗಿರುತ್ತೆ ಅಂತ ಕಡೆ ಈ ಗರ್ಕೆ ಹುಲ್ಲನ್ನ ಚೆನ್ನಾಗಿ ತೊಳೆದು ಅರ್ದು ಅದನ್ನ ಪುಡಿ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ಎಲ್ಲೆಲ್ಲಿ ಗಾಯ ಆಗಿರುತ್ತೆ ಅಂತ ಕಡೆ ಮುಲಾಮಾಗಿ ನಾವು ಮಾಡಿದ್ರೆ ಈ ರಕ್ತಸ್ರಾವವನ್ನು ಸಹ ತಡೆಗಟ್ಟಬಹುದು ಅಂತ ಕಂಡು ಬಂದಿದೆ. ಆಮೇಲೆ ಅಸ್ತಮಾ ಅಲರ್ಜಿಗಳಂತ ರೋಗ ರುಜಿನಗಳಿಗೂ ಇದು ಸಾಮಾನ್ಯವಾಗಿ ಒಂದು ದಿನಕ್ಕೆ ಒಂದು 5-6 ಟೀ ಸ್ಪೂನ್ ಅಷ್ಟು ಗರಿಕೆ ರಸ ಖಾಲಿ ಹೋಟೆಲ್ನಲ್ಲಿ ಸೇವಿಸಿದ್ರೆ ಈ ಅಸ್ತಮಾ ಮತ್ತೆ ಅಲರ್ಜಿ ಏನೇನು ರೋಗ ಇದೆ ಅದನ್ನು ಸಹ ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ರೈತ ಬಾಂಧವರೇ, ತಮಗೆ ಈ ಜೇಕು ಮತ್ತೆ ಕರ್ಕೆ ಈ ಕಳೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಎನ್ ಧನಪಾಲ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9480315192. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480315192. ತುಂಬ ಸಂತೋಷ ಡಾಕ್ಟರ್ ಧನಪಾಲ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜೇಕು ಮತ್ತು ಈ ಗರ್ಕೆ ಕಳೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೆ ಗರಿಕೆ ಮತ್ತು ತುಂಗೆ ಕಳೆಗಳ ನಿರ್ವಹಣೆ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಜಿ ಎನ್ ಧನಪಾಲ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳಿ ಡಿಆರ್ ರಾಜಪ್ಪ ಮತ್ತು ಸಂಗಡಿಗರು ಹಾಡಿರುವ ಒಂದು ಜನಪದ ಗೀತೆ. ತುಂಬಿದ ಕೆರೆಯ ನೀರಾನೆಲ್ಲ ಘಟ ಘಟನೆ ಬಯಲು ಮಾಡೀತು. ಓ ಶಿಶಾಗ್ರತನಯ ಮುಕ್ತಿ ನಷ್ಟಿತ್ತು ಮೀನು ನೋಡಯ್ಯ ಹೊಸದೊಂದು ಅವನಿ ಮೇ